ಯಾವಾಗಂದ್ರೆ ಹೂವಿನ ದಳಗಳನ್ನು ತಿಂತಾವ ಅವು, ಆಮೇಲೆ ಎಲೆಗಳನ್ನು ತಿನ್ಬಿಡ್ತವೆ. ಮರಿ ಹುಳುಗಳು ಏನ್ ಮಾಡ್ತವೆ, ಬೇರನ್ನ ತಿಂತಾವ ಹೋಗ್ತವೆ. ಇದು ಸ್ವಲ್ಪ ಕಾಟ ಇರುತ್ತೆ ಇದರದು. ಮತ್ತೆ ಇನ್ನೊಂದು ಸಸ್ಯ ಏನು ಅಷ್ಟೇನೆ, ಎಲೆ ಹೂ ಮಗ್ಗು ಮತ್ತೆ ಸುಳಿಗಳಿಂದ ರಸ ಹೀರುವಂತ. ಸೊ ಇದು ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಮುಂದುವರೆದ ಬೂಸ್ಟ್ ಅನ್ನು ಕಾಣಿಸ್ಕೊಂಡ್ಬಿಡುತ್ತೆ. ಅಂದ್ರೆ ಇವು ಒಂದು ಸಿಹಿಯಾದ ಪದಾರ್ಥ ಬಿಡೋದ್ರಿಂದ ಅದ್ರ ಮೇಲೆ ಬೂಸ್ಟ್ ಕೂಡ ಉತ್ಪಾದನೆ ಆಗುತ್ತೆ. ನೋಡಿ, ಕುಂಬಳ ದುಂಬಿಗಳು ಮತ್ತೆ ಸಸ್ಯಯನ ಎರಡನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ ಮೆಲಾಥಿಯನ್ ಅಂತಕ್ಕಂಥ ಒಂದು ಕೀಟನಾಶಕವನ್ನ 2 ಮಿಲಿಲೀಟರ್ ಅಲ್ಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡ್ಕೋಬಹುದು. ಆಮೇಲೆ ಎಲೆ ಸುರಂಗದ ಕೀಟ ಅಂತ ಹೇಳಿ, ಸೊ ಅದು ಮರಿ ಹುಳುಗಳು ಎಲೆಗಳನ್ನ ಸುರಂಗ ಮಾಡ್ಕೊಂಡು ಹೋಗ್ತಾವೆ, ಕೊರಿತಾ ಇರ್ತವೆ, ಒಳಗಡೆ ಸಣ್ಣಗೆ ಬೆಳ್ಳಗೆ ಕಾಣಿಸ್ತಾವೆ, ಹಾವಿನಾಕಾರ ನಾವು ಅದನ್ನ ನೋಡ್ತೀವಿ. ಸೊ ಇದು ಬಂದಾಗ ನಾವು ಅಸಿಪೇಟ್ ಅಂತಕ್ಕಂತ ಒಂದು ಕೀಟನಾಶಕ 1 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಅದನ್ನ ತಕ್ಷಣ ನಾವು ಸಿಂಪಡಣೆ ಮಾಡೋದಾದ್ರೆ ಇದನ್ನ ಹತೋಟಿ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಹಣ್ಣು ಕೊರಕ ಅಂತ ಹೇಳಿದ್ವಿ. ಈ ಹಣ್ಣು ಕೊರಕ, ಈ ಮರಿ ಹುಳುಗಳು ಹಣ್ಣಿನ ಭಾಗವನ್ನ ತಿಂತಾವ ಇವು. ಮತ್ತೆ ಹಣ್ಣು ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ಅದು ಕೊಳೆ ರೋಗ ಶುರುವಾಗ್ಬಿಡುತ್ತೆ, ಕೊಳೆತು ಬಿಡ್ತಾವ. ಸೊ ಇದನ್ನು ಸಹ ಹತೋಟಿ ಮಾಡ್ಕೋಬೋದ್ರೆ, ಈ ಮೆಲಾಥಿಯನ್ ಅಂತ ಏನೀಗಾಗ್ಲೇ ಏನ್ ಹೇಳಿದ್ವಿ, 2 ಮಿಲಿಲೀಟರ್, ಅದ್ರ ಜೊತೆಗೆ 1 ಗ್ರಾಮ್ ಸಕ್ಕರೆ ಮತ್ತು ಬೆಲ್ಲನ ಅಥವಾ ಬೆಲ್ಲ ಯಾವ್ದಾದ್ರು ಒಂದು ಮಿಕ್ಸ್ ಮಾಡಾಕೋದ್ರಿಂದ ಇದಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಅಂತೀವಿ, ಇದಕ್ಕೆ ಆಕರ್ಷಿತವಾಗಿ ಇದನ್ನ ಹತೋಟಿ ಮಾಡ್ಲಿಕ್ಕೆ ಸಹಾಯಿಸ್ತದೆ. ಈ ಇದನ್ನ ಕೊರಕುಗಳು ಮತ್ತು ಹೌದು ಈ ಹಣ್ಣಿನ ನೊಣನು ಅಂತಾರದನ್ನ. ಹೌದು, ಹಣ್ಣಿನ ನೊಣನು ಅಂತಾರದು. ಸೊ ಅದನ್ನ ನಾವು ನಿವಾರಣೆ ಮಾಡ್ಕೋಬಹುದು, ಅನುಕೂಲ ಆಗತ್ತೆ. ಇನ್ನ ರೋಗಗಳ ಹಾವಳಿನೂ ಕೂಡ ತಕ್ಕಮಟ್ಟಿಗೆ ಇರುತ್ತೆ ಅಂತ ನಾವು ಹೇಳಬಹುದು. ಇರುತ್ತೆ. ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ? ಈಗ ರೋಗಗಳಲ್ಲಿ ಪ್ರಮುಖವಾಗಿ ತಗೋಬೇಕಾದ್ರೆ ನಿಮ್ಗೆ ಫ್ಯುಸೇರಿಯಂ ಬಾಡು ರೋಗ ಅಂತ ಹೇಳ್ತೀವಿ, ವಿಲ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಆಮೇಲೆ ಚುಬ್ ರೋಗ ಅಂತೀವಿ, ಬೂಜು ತುಪ್ಪಳದ ರೋಗ ಅಂತೀವಿ, ಆಮೇಲೆ ಬೂದಿ ರೋಗ ಇತ್ಯಾದಿ, ಆಮೇಲೆ ನಂಜು ರೋಗನೂ ನಾವು ಕಾಣ್ಬೋದು ಇದನ್ನ. ಸೊ ಇದನ್ನ ಫ್ಯುಸೇರಿಯಂ ಬಾಡು ರೋಗ ಅಂತ, ಬಾಡು ಸ್ವರ್ಗ ರೋಗ. ಸೊ ಅದನ್ನ ಬಂದಾಗ ನಾವು ಒಂದು ಕಾರ್ಬನ್ಡೈಸಿಮ್ ಅಂತಕ್ಕಂತ ಇದು ಶಿಲೀಂಧ್ರ ನಾಶಕವನ್ನು 1 ಗ್ರಾಮ್ 1 ಲೀಟರ್ ಬೆರೆಸ್ಕೊಂಡು ಬುಡಕ್ಕೆ ತೊಯ್ಬೇಕಾಗುತ್ತಲ್ಲ. ಹೌದು, ಹಂಗಾಗಿ ಅದನ್ನ ತೊಯ್ಬೇಕು. ಮತ್ತೆ ಚಿಬ್ ರೋಗ ಬಂದಾಗ ನಮಗೆ ಮೊದಲಿಗೆ ಸಣ್ಣ ಗಾತ್ರದ ಹಾಗೂ ತೇವಾಂಶದ ಚುಕ್ಕಿಗಳನ್ನು ನಾವು ಕಾಣ್ತೀವಿ ಎಲೆಗಳ ಮೇಲೆ. ಸೊ ಆಮೇಲೆ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು ನಾವು ನೋಡಬಹುದು ಅದನ್ನ. ಅದಕ್ಕೂ ಸಹ ನಾವು ಕಾರ್ಬನ್ಡೈಸಿಮ್ 1 ಗ್ರಾಮ್ ಅಂತ, ಈ ಫ್ಯುಸೇರಿಯಂ ಬಾಡು ರೋಗ ಇರ್ಬೋದು, ಚಿಪ್ ರೋಗ ಆದ್ರೆ ನಾವು ಸ್ಪ್ರೇ ತಗೋಬೇಕು, ಅಂದ್ರೆ ಸಿಂಪಡಣೆ ಮಾಡ್ಬೇಕು, ಎಲೆ ಮೇಲೆ ಸಿಂಪಡಣೆ ಮಾಡ್ಬೇಕು. ಹೌದು, ಸಿಂಪಡಣೆ ಮಾಡ್ಬೇಕು. ಸೊ ಆಮೇಲೆ ಬೂಜು ಮತ್ತೆ ತುಪ್ಪಳದ ರೋಗ ಅಂತ ಹೇಳಿ, ಹೌದೌದು ಇದು. ಸೊ ಹಳದಿ ಚುಕ್ಕೆಗಳನ್ನ ನಾವು ಕಾಣ್ಬೋದು ಮೊದಲನೇಗೆ, ಆಮೇಲೆ ಅವು ಒಂದಕ್ಕೊಂದು ಸೇರ್ಕೊಂಡು ಎಲೆಗಳನ್ನ ಆವರಿಸ್ಕೊಂಡ್ಬಿಡ್ತಾವೆ, ಇಡೀ ಎಲೆಗೇನೆ ತಗೊಂಡ್ಬಿಡುತ್ತೆ. ಹೌದು, ಇದಕ್ಕೆ ಮತ್ತೆ ನಾವು ಶಿಲೀಂಧ್ರ ನಾಶಕ ಬಳಸ್ಬೇಕು ಇದನ್ನ. ಸೊ ಇದು ಮೆಟಲಾಕ್ಸಿಲ್ ಅಂತಕ್ಕಂಥದ್ದು, ಮತ್ತೆ ಅದ್ರ ಜೊತೆಗೆ ಮ್ಯಾಂಕೋಸಬ್ ಅಂತ ಕಾಂಬಿ ಪ್ರಾಡಕ್ಟ್ ಅಂತಾರೆ ಅದನ್ನ. ಸೊ 2 ಗ್ರಾಮ್ ಅದನ್ನ 1 ಲೀಟರ್ಗೆ, ಅಥವಾ ಅದಿಲ್ಲ ಅಂದ್ರೆ ಸೈಮಾಕ್ಸಿನಿಲ್ ಮತ್ತೆ ಮ್ಯಾಂಕೋಸಬ್ ಅಂತ ಒಂದು ಅದು ಮಿಶ್ರ ಬರುತ್ತೆ, ಸಮ್ಮಿಶ್ರ ಸಮ್ಮಿಶ್ರ ಅದು 2 ಗ್ರಾಮ್ 1 ಲೀಟರ್ಗೆ ಹಾಕೊಂಡು ನಾವು ಸಿಂಪಡಣೆ ಮಾಡೋದಾದ್ರೆ ಈ ರೋಗನ ನಾವು ಹತೋಟಿ ಮಾಡ್ಕೋಬಹುದು. ಮತ್ತೆ ಬೂದ್ ರೋಗ ಅಂತ ಈಗಾಗಲೇ ಬರುತ್ತೆ, ಯಾಕೆಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಮೊದಲು ನಾವು ನೋಡಿದಾಗ ಸಣ್ಣ ಗಾತ್ರಕ್ಕೆ ಚುಕ್ಕೆಗಳ ತರ ಕಾಣುತ್ತೆ ಇದ್ರ ಮೇಲೆ, ಬೆಲೆಗಳ ಮೇಲೆ. ನಂತರ ಅದು ಜಾಸ್ತಿಯಾಗಿ ತೀವ್ರತೆ ಹೆಚ್ಚಾದಾಗ ಎಲೆಗಳು ಪೂರ್ತಿ ಒಣಗೋದನ್ನ ನಾವು ಮಾಡ್ಬೋದು, ಬೆಳ್ಳಿಗೆ ಒಣಗಿಬಿಡ್ತವೆ. ಸೊ ಅದನ್ನ ನಾವು ನಿಯಂತ್ರಣ ಮಾಡ್ಕೋಬೇಕಾದ್ರೆ ಒಂದು ಈ ಇದು ಶಿಲೀಂಧ್ರ ನಾಶಕ ಕ್ಲೋರೋಥಲನಿಲ್ ಅಂತ ಬರ್ತದೆ, ಅದು 2 ಗ್ರಾಮ್ 1 ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕಾರ್ಬನ್ ಡೈಸಿಮ್ ಅಂತ ಹೇಳ್ಬಿಟ್ಟು ಇನ್ನೊಂದು ಶಿಲೀಂಧ್ರ ನಾಶಕ 1 ಗ್ರಾಮ್ ಅದಾದ್ರೆ 1 ಗ್ರಾಮ್, ಅಥವಾ ಡೆನೋಕ್ಯಾಪ್ ಅಂತ ಇನ್ನೊಂದು ಹೇಳ್ತೀವಿ, ಅದಾದ್ರೆ 1.5 ಗ್ರಾಮ್ ಯಾವ್ದಾದ್ರು ಒಂದು ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿಗೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಒಂದು ಅಂಶ ನಮ್ಮ ರೈತ ಬಾಂಧವರು ಗಮನಿಸಬೇಕೇನು ಅಂದ್ರೆ, ಸಾಧಾರಣವಾಗಿ ನಾವು ಬೂದಿ ರೋಗಕ್ಕೆ ಈ ನೀರಿನಲ್ಲಿ ಕರುವ ಗಂಧಕವನ್ನು ಬಳಸ್ತೀವಿ, ಆದ್ರೆ ಇದು ಕುಂಬಳ ಜಾತಿಯ ಒಂದು ಬೆಳೆ ಆಗಿರೋದಿಲ್ಲ, ಅದು ಗಂಧಕವನ್ನು ಬಳಸಬಾರದು. ಅದು ಒಂದ್ ರೀತಿ ಸಸ್ಯಕ್ಕೆ ನಂಜಾಗಿ ಪರಿಣಮಿಸಿ ಹೌದು ಇಡೀ ಬೆಳೆನೆ ನಾಶ ಆಗ ಸಾಧ್ಯತೆ ಇರುತ್ತೆ. ಖಂಡಿತವಾಗಿ ಇದನ್ನ ಯಾರೇ ರೈತ ಬಾಂಧವರು ಬಳಸಬಾರದು, ಇದು ಯಾವುದೇ ಕುಂಬಳ ಜಾತಿಯ ಬೆಳೆಗಳಿಗೆ ಇದು ಗಂಧಕವನ್ನು ಬಳಸಬಾರದು. ಜೊತೆಗೆ ಸುತ್ತಲೂ ಒಂದು 1 ಸಾಲ 2 ಸಾಲ ಜೋಳ ಅಥವಾ ಮೆಕ್ಕೆಜೋಳ ಹಾಕೊಂಡ್ರೆ ಬೇರೆಯವರು ರೋಗಗಳನ್ನ ಹರಡೋದನ್ನ ನಾವು ತಪ್ಪಿಸಬಹುದು, ವಿಶೇಷವಾಗಿ ನಂಜು ರೋಗಗಳನ್ನ ನಾವು ತಪ್ಪಿಸಬಹುದು. ಇನ್ನ ಮುಖ್ಯವಾಗಿ ಈ ಕೊಯ್ಲಿ ಬಂದಿದೆ ಅಂತ ಹೇಗೆ ತಿಳ್ಕೊಂಡ್ಬೋದು ನಾವು ಈ ಕಲ್ಲಂಗಡಿಯಲ್ಲಿ? ಹೇಗೆ ಕೊಯ್ಲು ಮಾಡಬೇಕಾಗತ್ತೆ, ಕ್ರಮ ಹೇಗೆ ಅಂತೀರಿ?